ಏನು ಸಲಹೆ ತಗೊಂಡಿವಿ ಅದರಿಂದ ನಮಗೆ ಬಹಳ ಅನುಕೂಲ ಆಯಿತು, ಮತ್ತೆ ಏನು ಬೆಳೆಗಳ ರೋಗಗಳನ್ನು ಎದುರಿಸಲು ಬಹಳ ಅನುಕೂಲ ಆಯಿತು ಅನ್ನುವಂತಹ ಒಂದು ವಿಚಾರ ಹೇಳಿದ್ರಿ. ಅದೇ ರೀತಿಯಾಗಿ ಈಗ ಏನು ನೈಸರ್ಗಿಕ ವಿಕೋಪಗಳು ಇರ್ತಾವ ಅವುಗಳನ್ನ ಎದುರಿಸುವಲ್ಲಿ ಏನು ವಿಶ್ವವಿದ್ಯಾಲಯಗಳು ಹವಾಮಾನ ಮುನ್ಸೂಚನೆ ಕೊಡ್ತಾ ಇದ್ದಾವೆ, ಅದನ್ನು ಸಂಪೂರ್ಣವಾಗಿ ಎಲ್ಲಾ ರೈತರಿಗೆ ಮುಟ್ಟಿಸುವಂತಹ ಒಂದು ಕೆಲಸ ಅವು ಕೂಡ ಮಾಡ್ತಾ ಇದ್ದಾವೆ. ಇಂತಹ ಒಂದು ಮಾಹಿತಿಯನ್ನು ತಗೊಂಡು ನಮ್ಮ ರೈತರು ಯಾಕೆ ಸಶಕ್ತ ಆಗಬಾರದು ಅನ್ನುವಂತಹ ಒಂದು ವಿಚಾರ ಸರ್? ಅದು ಪ್ರತಿ 25 ಕಿಲೋಮೀಟರ್ಗೊಮ್ಮೆ ಹವಾಮಾನ ಚೇಂಜ್ ಆಗುತ್ತೆ ಸರ್. ಪ್ರತಿ 25 ಕಿಲೋಮೀಟರ್ಗೊಮ್ಮೆ ಚೇಂಜ್ ಆಗೋದ್ರಿಂದ ಸರ್ ರೈತರಿಗೆ ತಮ್ಮ ಹೊಲಗಳ ಈ ಘಟಕಗಳನ್ನು ಕುಂದರ್ಸ್ಕೊಳ್ಳೋದು ಬಹಳ ಮುಖ್ಯ ಸರ್. ಯೂನಿವರ್ಸಿಟಿ ಅವ್ರು ಕೊಡುವಂತ ಮಾಹಿತಿ ಏನಾಗಿರುತ್ತೆ ಸರ್, ಪ್ರತಿ 25-30 ಕಿಲೋಮೀಟರ್ಗೊಂದು ಆಗೋದ್ರಿಂದ ಜನರಲ್ ಇರುತ್ತೆ ಸರ್. ಅದರಿಂದ ಅಷ್ಟು ಉಪಯೋಗ ಏನಾಗುತ್ತೆ, ಇದನ್ನ ನಾವು ಸ್ವಂತಕ್ಕೆ ಬಳಸೋದು ಬಹಳ ಮುಖ್ಯ ಆಗೈತೆ ಸರ್. ಅಂದ್ರೆ ಪ್ರತಿ ಒಬ್ಬ ರೈತರು ತಮ್ಮ ಹೊಲದೊಳಗೆ ಇಂಥ ಒಂದು ಮಷೀನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ, ಸ್ಥಾಪನೆ ಮಾಡ್ಕೊಂಡ್ರೆ ಅವರಿಗೆ ನೇರವಾಗಿ ಮಾಹಿತಿ ಮುಟ್ಟಿ ಅವರು ತಮ್ಮ ಹೊಲದೊಳಗೆ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದು ಗೊತ್ತಾಗ್ತದೆ ಅಂತಂತೀರಿ? ಹೌದು ಸರ್, ಅದನ್ನ ಬಳಸೋದ್ರಿಂದ ನಾವು ಬಹಳ ಅನುಕೂಲ ಆಗೈತೆ ನೋಡಿ ಸರ್. ಈಗಿನ ಜಯಮಾನದಾಗ ಅವು ಬಹಳ ಟೆಕ್ನಾಲಜಿ ಮುಂದುವರೆದಲ್ಲ ಸರ್, ಅದರಿಂದ ನಮಗೆ ರೋಗ ರುಜಿನಗಳು ಬಹಳ ಕಮ್ಮಿ ಆಗ್ಯಾವ ಸರ್. ನಾವು ಅದನ್ನು ಬಳಸೋದ್ರಿಂದ ಅದನ್ನು ಪ್ರತಿಯೊಬ್ಬ ರೈತರು ಬಳಸಲಿ ಅಂತ ನನ್ನ ಸಲಹೆ ಸರ್. ಈಗ ಇಂಥ ಒಂದು ವ್ಯವಸ್ಥೆ ಏನದಲ್ಲ, ಇದಕ್ಕೆ ತಾವು ಎಷ್ಟು ಖರ್ಚು ಮಾಡ್ತಾ ಇದ್ರಿ, ಇದ್ರ ಮೇಲೆ ಎಷ್ಟು ಖರ್ಚಾಗ್ತದೆ, ಒಬ್ಬ ರೈತರಿಗೆ ಎಷ್ಟು ಖರ್ಚಾಗುತ್ತೆ ಅಂತ ರೀ? ಪ್ರತಿಯೊಬ್ಬ ರೈತರಿಗೆ 50-60 ಸಾವಿರ ಇತ್ತು ಸರ್. ಈಗ ಅದು ಕಂಪ್ನಿಯವ್ರ ಬೇಡಿಕೆ ಹೆಚ್ಚಾದಂಗೆ 80,000 ತನಕ ಮಾಡಿದಾರೆ ಸರ್. ಪ್ರಥಮವಾಗಿ ಅವರು 45,000 ಕುಂದರ್ಸಿದ್ರು ಸರ್, ಈಗ ಅದನ್ನ 80,000 ತನಕ ಒಯ್ದಿದ್ದಾರೆ ಸರ್. ಅದರ ಸರ್ಕಾರದ ಸಬ್ಸಿಡಿ ಕೊಟ್ಟ ರೈತರಿಗೆ ಅದನ್ನು ಅನುವು ಮಾಡಿಕೊಡ್ಬೇಕಂತೇಳಿ ನಮ್ಮ ಬೇಡಿಕೆ ಸರ್. ಅಂದ್ರೆ ಒಂದು ವರ್ಷಕ್ಕೆ 50-80,000 ರೂಪಾಯಿ ಇದ್ರ ಮೇಲೆ ಖರ್ಚಾಗ್ತಾ ಇದೆ? ಇಲ್ಲ ಇಲ್ಲ ಸರ್, ಒಮ್ಮೆ ಖರೀದಿ ಮಾಡಾಗ ಒಮ್ಮೆ 80,000 ರೂಪಾಯಿ ಖರ್ಚಾಗುತ್ತೆ, ಮೇಂಟೆನೆನ್ಸ್ ಒಂದು 2-3 ಸಾವಿರ ರೂಪಾಯಿ ಬರ್ತದೆ ಪ್ರತಿ ವರ್ಷ ಖರೀದಿ ಟೈಮ್ದಾಗ ಅಷ್ಟೇ ಸರ್ ಅದನ್ನು. ಈಗ ಇಂಥ ಒಂದು ವ್ಯವಸ್ಥೆ ಏನದಲ್ಲ, ಬಹಳ ತಾವು ಹೇಳುವ ಪ್ರಕಾರ ಅಗದಿ ಪರಿಣಾಮಕಾರಿಯಾದಂತಹ ಒಂದು ವ್ಯವಸ್ಥೆ, ಇದನ್ನ ಎಲ್ಲರೂ ಉಪಯೋಗ ಮಾಡ್ಕೋಬೇಕು ಅನ್ನುವಂತಹ ಒಂದು ವಿಚಾರ ಮಾಡ್ತಾ ಇದ್ರಲ್ಲ. ಈಗ ದ್ರಾಕ್ಷಿ ಬೆಳೆಗಾರರ ಸಂಘಗಳದಾವ, ಆಮೇಲೆ ರೈತರ ಉತ್ಪಾದಕ ಕಂಪನಿಗಳದಾವ, ಅವುಗಳ ಮೂಲಕ ಇದನ್ನ ಏನಾದರೂ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯತಾನೆ ಹೆಂಗ ಅಂತ? ಹಾ, ಮಾಡ್ಬೋದು ಸರ್. ಬಲ್ಕಾಗಿ ರೈತ ಉತ್ಪಾದಕನೇ ಕಂಪ್ನಿ ಮುಖಾಂತರ ನಾವು ವಿಚಾರ ಮಾಡಿವಿ ಸರ್. ಒಂದು 20-25 ರೈತರಿಗೆ ಅದನ್ನ ಬಲ್ಕಾಗಿ ಖರೀದಿ ಮಾಡೋದ್ರಿಂದ 4-5 ಸಾವಿರ ರೂಪಾಯಿ ಕಮ್ಮಿ ಸಿಗತ್ತೆ ಸರ್. ಕಂಪ್ನಿಗಳು ಬಾರ್ಗನ್ ಮಾಡಿಕೊಡುವಂಥದ್ದು ಅದು ವಿಚಾರ ಮಾಡ್ತಾ ಇದ್ದೀವಿ ಸರ್ ಈ ಹಂತದಾಗ. ಅದು ನಮ್ಮ ಕಂಪ್ನಿ ಅಂತಿಂದ, ನಮ್ದು ಬಸವನ್ ಭಾಗ್ಯವಾಡಿ ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿ ಅಂತಿದೆ ಸರ್ ರೈತರದು, ಆ ಕಂಪ್ನಿ ಅಂತ ವಿಚಾರ ಮಾಡಿದ್ವಿ ಸರ್. ವೈಯಕ್ತಿಕವಾಗಿ ಅಂತೂ ತಾವು ಇದ್ರ ಬಗ್ಗೆ ಸಾಕಷ್ಟು ತಮಗೆ ಒಂದು ಜ್ಞಾನ ಇದೆ, ಅದನ್ನ ನೀವು ಬಳಸಿಕೊಳ್ತಾ ಇದ್ದೀರಿ. ಪ್ರತಿಯೊಬ್ಬ ರೈತನೂ ಈ ಬಗ್ಗೆ ಇದ್ರ ಬಗ್ಗೆ ಏನಾದರೂ ಅವರಿಗೆ ಐಡಿಯಾ ಅದ ಏನಂತ? ಹಾ, ಗೊತ್ತಿದೆ ಸರ್. ಕಂಪ್ನಿಯವರು ದೊಡ್ಡ ದೊಡ್ಡ ರೈತರಿಗೆ ಭೇಟಿಯಾಗಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ ಸರ್. ಅದರ ವಿಡಿಯೋಗಳನ್ನು ಹರಿಬಿಡ್ತಾ ಇದ್ದಾರೆ ಸರ್. ಅದ್ರ ರೈತರು ಉಪಯೋಗ ತಗೋತಾ ಇದ್ದಾರೆ ಸರ್, ಅದನ್ನು ಖರೀದಿ ಮಾಡ್ತಾ ಇದ್ದಾರೆ. ಈಗ ಏನು ತಾವು ದ್ರಾಕ್ಷಿ ಬೆಳೀತಾ ಇದ್ದೀರಿ, ಮನುಕ ಸುಮಾರು 1 ಎಕರೆಗೆ 4 ಟನ್ ತಾವು ಮನುಕ ಉತ್ಪಾದನೆ ಮಾಡ್ತಾ ಇದ್ದೀರಿ, ಇದಕ್ಕಿಂತ ಹೆಚ್ಚು ಇಳುವರಿ ತಗೊಳ್ಳೋದಕ್ಕೆ ಸಾಧ್ಯತನ ಹೆಂಗೆ ಮುಂದಿನ ದಿನಗಳಲ್ಲಿ? ತಗೋಬೋದು ಸರ್. 4 ಟನ್ಕಿಂತ ಹೆಚ್ಚಿ ತಗೋದ್ಗಳು ಏನಕ್ಕತಿ, ಕ್ವಾಲಿಟಿ ಒಳಗೆ ಡಿಫ್ರೆನ್ಸ್ ಬರುತ್ತೆ ಸರ್. 4 ಟನ್ ತಗೊಳ್ಳೋದ್ರಿಂದ ಕ್ವಾಲಿಟಿ ಪರ್ಫೆಕ್ಟ್ ಇರುತ್ತೆ ಸರ್. ರೇಟ್ ಅದರಲ್ಲಿ ಅದು ನಮ್ಗೆ ಸಮರ್ಪಕವಾಗಿ ಸಿಗ್ತದೆ ಸರ್. 5 ಟನ್ 5 ಟನ್ ಬೆಳೆದವರು ಇದ್ದಾರೆ ಸರ್, ನಾವು ನೋಡಿವ್ ಸರ್. ಸ್ವಲ್ಪ ಕ್ವಾಲಿಟಿ ಕಮ್ಮಿ ಬರುತ್ತೆ ಸರ್, ಅದು ಪ್ರಾಬ್ಲಮ್ ಬರುತ್ತೆ ಮಾರ್ಕೆಟಲ್ಲಿ. ರೇಟಲ್ಲಿ ಕಮ್ಮಿಯಾಗಿ ಅಷ್ಟೇ ದುಡ್ಡು ಸಿಗತ್ತೆ ಸರ್. ಇದು 4 ಟನ್ ಬೆಳೆದ್ರಿಂದ ಕ್ವಾಲಿಟಿ ಮನಕಾಗತ್ತೆ ಸರ್, ಅದರಷ್ಟೇ ಹಣ ಸಂಪಾದನೆ ಮಾಡ್ಬೋದು ಸರ್. ಈಗ ಇದನ್ನ ಮಾರ್ಕೆಟ್ ಮಾಡುವಂತಹ ವ್ಯವಸ್ಥೆ ಯಾವ ರೀತಿ ಅದ, ಇನ್ನೂ ಇದ್ರೊಳಗೆ ಸುಧಾರಣೆ ಆಗಬೇಕು ಅಥವಾ ಇದಕ್ಕಿಂತ ಒಳ್ಳೆ ಮಾರ್ಕೆಟ್ ಏನಾದರೂ ಸಿಗುವುದಕ್ಕೆ ಸಾಧ್ಯದನೋ ಅನ್ನೋದ್ರ ಬಗ್ಗೆ ತಾವೇನಾದರೂ ಶೋಧ ಮಾಡಿದ್ದೀರಾ? ಈಗ ಬಿಜಾಪುರದಲ್ಲಿ ಆನ್ಲೈನ್ ಮಾರ್ಕೆಟ್ ಆಗಿದ್ದರಿಂದ ಬಹಳ ಹೆಲ್ಪ್ ಆಗಿದೆ ಸರ್ ರೈತರಿಗೆ. ಕೃಷಿ ಮಾರುಕಟ್ಟೆಯವರು ಆನ್ಲೈನ್ ಮಾರ್ಕೆಟ್ ಅದನ್ನು ಬಹಳ ದಿನದಿಂದ ಬಂದ್ ಕೆಡದಿರ್ ಸರ್. ಬಿಜಾಪುರ ಶಾಸಕರು ಮುತುವರ್ಜಿ ವಹಿಸಿ ಅದನ್ನ ಆನ್ಲೈನ್ ಮಾರ್ಕೆಟ್ ಮಾಡಿಸಿದ್ದಕ್ಕೆ ಅವ್ರಿಗೆ ನಾವು ಧನ್ಯವಾದ ಸಲ್ಲಿಸ್ತೀವಿ ಸರ್. ರೇಟ್ನು ಮಹಾರಾಷ್ಟ್ರಕ್ಕೆ ನಾವು ಪಲಾಯನ ಬಳಸಬೇಕಾಗಿತ್ತು ಸರ್, ರೇಟಿನ ಸಂಬಂಧ ಮಾರ್ಕೆಟ್ ಸಂಬಂಧ. ಈಗ ಬಿಜಾಪುರದಲ್ಲಿ ಆನ್ಲೈನ್ ಮಾರ್ಕೆಟ್ ಆಗಿರೋದ್ರಿಂದ ಭಾಳ ಒಳ್ಳೆ ದರ ಸಿಗ್ತಾ ಇದೆ ಸರ್ ಮನುಕಿನಲ್ಲಿ. ಈಗ ನಾವು ಯಾರ ನಮ್ಮ ಮಾಲ್ ಹಚ್ಚಿದವ್ರು ಯಾರು ತಗೊಂಡಾರು ಎಲ್ಲಿ ಹೋಗತಿ ಎಲ್ಲ ಮಾಹಿತಿ ರೈತರಿಗೆ SMS ಮೂಲಕ ತಿಳಿಯತ್ ಸರ್. ಮೊದಲ ವ್ಯಾಪಾರಸ್ಥರ ಹಿಡಿತದಲ್ಲಿತ್ತು ಸರ್. ಕಾಣದ ಕೈಗಳು ಇನ್ನೂ ಆ ಮಾರುಕಟ್ಟೆ ಬಂದ್ ಮಾಡಲು ವಿಚಾರ ಮಾಡ್ತಾ ಇದ್ದೇವೆ ಸರ್. ಅದು ಬಂದ್ ಆಗಬಾರ್ದು, ಸರ್ಕಾರ ಅದರ ಮ್ಯಾಗ ಕಣ್ಣಿಟ್ಟು ಅದನ್ನ ಇನ್ನಟ್ಟು ಪೋಷಿಸಬೇಕನ್ನುವಂತ ಆಶೆ ನಮ್ದಾಗಿತ್ತು ಸರ್. ಈಗ ಆನ್ಲೈನ್ ಮಾರ್ಕೆಟ್ ಅಂತ ಹೇಳಿದ್ರಿ, ಅದ್ರೊಳಗೆ ಅಗ್ದಿ ಒಳ್ಳೆ ರೇಟ್ ಬರ್ತಾ ಅಂತ ಅನಿಸ್ತದೆ ತಮಗೆ? ಹಾ, ಖಂಡಿತವಾಗಿ ಬರ್ತಾ ಇದೆ ಸರ್. ಈಗ ಪ್ರತಿ ವರ್ಷದಕ್ಕಿಂತನೂ ಆನ್ಲೈನ್ ಮಾರ್ಕೆಟ್ ಚಾಲೂ ಆದ್ಮೇಲೆ ಸರ್ ರೈತರಿಗೆ 20-30 ರೂಪಾಯಿ ರೇಟ್ ಜಂಪ್ ಸಿಗ್ತಾ ಇದೆ ಸರ್. ಮಾರುಕಟ್ಟೆಯಲ್ಲಿ ಒಂದು ದಲ್ಲಾಳಿಗಳ ಕಾಟ ಕಮ್ಮಿ ಆಗಿದೆ ಸರ್. ಅದು ಒಂದು ಬಹಳ ಉತ್ತಮ ಬೆಳವಣಿಗೆ ಸರ್. ಈಗ ನೇರವಾಗಿ ಏನು ಕಂಪನಿಗಳದಾವ ಅವು ಮುಂದ್ ಬಂದು ಪರ್ಚೇಸ್ ಮಾಡ್ತಾ ಇದ್ದಾವ? ಹಾ, ಮಾಡ್ತಾ ಇದಾವ ಸರ್. ಬಹಳ ಒಳ್ಳೆ ರೀತಿಯ ದರ ಸಿಗ್ತಾ ಇದೆ. ಆಲ್ ಓವರ್ ಇಂಡಿಯಾ ಮಾರ್ಕೆಟ್ ಆಗತ್ತೆ ಸರ್, ಡಿಸ್ಪ್ಲೇ ಆಗತ್ತೆ ಸರ್. ಯಾರು ಬೇಕಾದ ಬಿಡ್ಡಿಂಗ್ ಮಾಡಿ ಖರೀದಿ ಮಾಡಬಹುದು ಮಾಲನ್ನ. ಮೊದಲು ನಾವು ಯಾರು ತಗೋತಾರ ಅಂದ್ರೆ ಅಲ್ಲೇ ವ್ಯಾಪಾರ 4 ಮಂದಿ ಕೂಡಿ ಅವ್ರು ಏನ್ ನಿರ್ಣಯ ಮಾಡ್ತಾರೆ ಅದ ಹಾಕಿತ್ತು ಸರ್. ಈಗ ಆನ್ಲೈನ್ ಮಾರ್ಕೆಟ್ ಆಗಿರೋದ್ರಿಂದ ಜಗತ್ತ ಅದನ್ನ ನೋಡಿ ರೇಟ್ ಕೋಟ್ ಮಾಡೋದ್ರಿಂದ ರೈತರಿಗೆ ಬಹಳ ಹೆಲ್ಪ್ಫುಲ್ ಆಗತ್ತೆ ಸರ್. ಅಂದ್ರೆ ಈಗ ಒಂದು ಆನ್ಲೈನ್ ಒಳಗೆ ಆಕ್ಷನ್ ಮಾಡ್ತಾ ಇರುವಂತ ಸಂದರ್ಭದೊಳಗೆ ಅವ್ರು ಏನ್ ಹೇಳ್ತಾರ ಅನ್ನೋದು ಡಿಸ್ಪ್ಲೇ ಆಗ್ತಾ ಇರ್ತದೆ, ಈ ರೇಟ್ ಕೋಟ್ ಮಾಡೋದ್ ಕೂಡಲೇ ಅದು ಡಿಸ್ಪ್ಲೇ ಆಗ್ತಾ ಇರ್ತದೆ, ಅದನ್ನ ನೋಡ್ಕೊಂಡು ಏನಾದ್ರೂ ವ್ಯತ್ಯಾಸಗಳಾಗ್ತಾವ, ಈ ರೇಟ್ ಬಂದಿದೆ ನಾ ಮಾಡೋದಿಲ್ಲ ಅಂತೇಳಿ ಬೇರೆ ಯಾವ್ದಾದ್ರು ಕಂಪನಿಯವರು ಅದ್ರೊಳಗೆ ಭಾಗವಹಿಸಲಿಲ್ಲ ಅಂತಂದ್ರೆ ರೇಟ್ ಅಷ್ಟಕ್ಕೆ ಉಳಿಯುವಂತ ಒಂದು ಸಾಧ್ಯತೆಗಳು ಕೂಡ ಇರ್ತಾವ, ಹಂಗೇನಾದ್ರೂ ಆಗ್ತದನ? ಏ ಹಂಗೇನಿಲ್ಲ ಸರ್. ಈಗ ನೋಡ್ರಿ, ಯಾರಿಗೆ ರೇಟ್ ಹೆಚ್ಚಿಗೆ ಬಂದೈತೆ ನಮ್ಮ ವ್ಯಾಪಾರ ಸ್ಟೋರೇಜ್ದವ್ರು ಅವ್ರಿಗೆ ರೆಕಮೆಂಡ್ ಮಾಡ್ತಾರೆ ಸರ್. ಈಗ ಒಬ್ಬ ಎಕ್ಸಾಂಪಲ್ 210 ಹಾಕಿದ್ರೆ 220 ಯಾರು ಹಾಕಿರ್ತಾರೆ ಅವ್ರಿಗೆ ಮಾಲ್ ಹೋಗುತ್ತೆ ಸರ್. ಅದೇನು ಆ ಥರ ವ್ಯತ್ಯಾಸಗಳೇನಿಲ್ಲ ಸರ್ ಅದರ. ಹಾಂ, ಅಂದ್ರೆ ನಾನೇನಂತೀನಿ, ಈಗ 200 ಒಬ್ರು ಕೋಟ್ ಮಾಡಿದ್ರು, ಇನ್ನೊಬ್ರು 220 ಯಾಕೆ ಮಾಡೋದು, ಬಿಟ್ಟು ಬಿಡೋಣ ಅನ್ನುವಂಥದ್ದು ಏನಾದರೂ ಹಂಗಿರ್ತದೆ ಅಂತ? ಇಲ್ಲ ಸರ್, ಕ್ವಾಲಿಟಿ ಇದ್ರೆ ಕೋಟ್ ಮಾಡತ್ತಾರೆ ಸರ್ ರೇಟ್. ಯಾರು ನಮ್ಮದು ಮಾಲ್ ಕ್ವಾಲಿಟಿ ಇದ್ರೆ ರೀ ಮಾರ್ಕೆಟ್ನಾಗ ಸಿಗತ್ತೆ ಸರ್. ಕಾಂಪಿಟೇಟರ್ ಹೆಚ್ಚಿರ್ತಾರಲ್ಲ ಸರ್, ದರ ಸಿಗೋ ಕಾರಣ ಏನಂದ್ರೆ ಈಗ ಇಲ್ಲಿ ಆದ್ರೆ 10 ನೋಡಿ ವ್ಯಾಪಾರ ಮಾಡ್ತಾರೆ, ಬಾಕ್ಸ್ ಮುಂದೆ ನೋಡಿದಾಗ ಸೌದ ಆಗುವತ್ನಾಗ. ಈಗ 100 ಜನ ಅದನ್ನ ನೋಡಿ ತಮಗೆ ಮನೆ ಇಚ್ಛೆ ಬಂದ್ರಗಳು ಅದನ್ನು ರೇಟ್ ಹೆಚ್ಚಾಕತ್ತಾರೆ, ಯಾರಿಗೆ ರೇಟ್ ಹೆಚ್ಚಾಕತ್ತೆ ಅವ್ರಿಗೆ ಮಾಲ್ ಹೋಗತ್ತೆ ಸರ್. ಇದು ಭಾಳ, ಈಗ ಇಲ್ಲಿ 10 ತೊಗೊಳೋದು ಅದು 200 ತೊಗೊಳಂಗಾಗಿದ್ರಿಂದ ರೇಟ್ ಹೆಚ್ಚಾಕತ್ತಾ ಇದೆ ಸರ್. ಒಳ್ಳೇದು ಸೋಮನಾಥ್ ಅವರು, ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಹೆಚ್ಚಿನ ವಿಚಾರಗಳನ್ನು ತಿಳ್ಕೋಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರನ್ನು ಹೇಳ್ತೀರಿ? ಹಾ ಸರ್, 9881100 ಸರ್. ಆದ್ಮೇಲೆ ಸೋಮನಾಥ್ ಅವರು ಹೇಳಿದಂತಹ ನಂಬರನ್ನ ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9008810100 ಈ ನಂಬರ್ನ ಸಂಪರ್ಕ ಮಾಡಿ ತಾವು ಸೋಮನಾಥ್ ಬಿರಾದಾರ್ ಅವ್ರ ಜೊತೆಗೆ ಮಾತಾಡಬಹುದು. ಒಳ್ಳೇದು ಸೋಮನಾಥ್ ಬಿರಾದಾರ್ ಅವರು, ಇಲ್ಲಿ ತನಕ ನಮ್ಮ ರೈತ ಬಾಂಧವರ ಜೊತೆಗೆ ತಮ್ಮ ದ್ರಾಕ್ಷಿ ಬೆಳೆಯ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ. ವಿಶೇಷವಾಗಿ ನಮ್ಮ ರೈತರಿಗೆ ಏನೇನು ಸವಾಲುಗಳದಾವ, ಯಾವ ರೀತಿ ನೈಸರ್ಗಿಕ ವಿಕೋಪಗಳಿರಬಹುದು ಅಥವಾ ಮಾನವ ನಿರ್ಮಿತ ಸಮಸ್ಯೆಗಳಿರಬಹುದು, ಅವುಗಳನ್ನು ಯಾವ ರೀತಿ ನಾವು ಎದುರಿಸಬಹುದು ಅನ್ನೋದ್ರ ಬಗ್ಗೆ ತಮ್ಮದೇ ಆದಂತಹ ಕೆಲವು ಸಲಹೆ ಸೂಚನೆಗಳನ್ನು ನೀಡಿದ್ದೀರಿ, ತಮ್ಮ ದೃಷ್ಟಿಕೋನವನ್ನು ಇದರ ಮೇಲೆ ತಿಳಿಸಿಕೊಟ್ಟಿದ್ದೀರಿ. ನಮ್ಮ ರೈತರಿಗೆ ಈ ಒಂದು ವಿಚಾರದ ಮೇಲೆ ಅವರು ಕೂಡ ಯೋಚನೆ ಮಾಡೋದಕ್ಕೆ ಕೆಲವೊಂದಿಷ್ಟು ಅಂಶಗಳನ್ನು ಕೂಡ ತಾವು ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ನಮ್ಮ ರೈತರ ಸಮಸ್ಯೆಗಳು ಕಡಿಮೆಯಾಗಿ ಅವರಿಗೆ ದ್ರಾಕ್ಷಿ ಬೆಳೆಯಲ್ಲಿ ಇಳುವರಿ ಹೆಚ್ಚಾಗುವುದರ ಜೊತೆಗೆ ಈ ನಿಸರ್ಗದ ಏನು ಸಮಸ್ಯೆಗಳದಾವ ಇವುಗಳನ್ನು ಎದುರಿಸಿ ಬೆಳೆಯುವಂತಹ ಒಂದು ಶಕ್ತಿ ಸಿಗಲಿ, ತಂತ್ರಜ್ಞಾನ ಕೂಡ ಆ ಮಟ್ಟಿಗೆ ಬೆಳೀಲಿ, ಸರ್ಕಾರ ಕೂಡ ಈ ಕಡೆ ಲಕ್ಷ ವಹಿಸಲಿ ಅಂತೇಳಿ ನಾವು ಕೂಡ ಹಾರೈಸ್ತಾ ಇದ್ದೀವಿ. ಇಲ್ಲಿ ತನಕ ತಾವು ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಈಗ ಕೇಳಿ ಒಂದು ಜಾನಪದ ಗೀತೆ. ವಿಶ್ವೇಶ್ವರ ಗಣನಾಥ ಪಾರ್ವತಿ ನಂದನ ಗಜಾನನ ವಿಶ್ವೇಶ್ವರ ಪಾರ್ವತಿ ನಂದನ ಗಜಾನನ ವಿಶ್ವೇಶ್ವರ ಗಣ ಪಾರ್ವತಿ ನಂದನ ಗಜಾನನ ವಿಶ್ವೇಶ್ವರ ಘನನಾಥ ಪಾರ್ವತಿ ನಂದನ ಗಜಾನನ ವಿಶ್ವೇಶ್ವರ ಗಣನಾಥ ಪಾರ್ವತಿ ನಂದನ ಗಜಾನನ ಸಿದ್ಧಿ ವಿನಾಯಕ ಗಜಾನನ ಸಿದ್ಧಿ ವಿನಾಯಕ ಗಜಾನನ ಸಿದ್ಧಿ ವಿನಾಯಕ ಗಜಾನನ ಮೋಕ್ಷ ಪ್ರದಾಯಕ ಗಜಾನನ ಮೋಕ್ಷ ಪ್ರದಾಯಕ ಗಜಾನನ ವಿಶ್ವೇಶ್ವರ ಘನನಾಥ ಪಾರ್ವತಿ ನಂದನ ಗಜಾನನ ವಿಶ್ವೇಶ್ವರ ಘನನಾಥ ಪಾರ್ವತಿ ನಂದನ ಗಜಾನನ ವಿಶ್ವೇಶ್ವರ ಘನನಾಥ ಪಾರ್ವತಿ ನಂದನ ಗಜಾನನ ವಿಶ್ವೇಶ್ವರ ಘನನಾಥ ಪಾರ್ವತಿ ನಂದನ ಗಜಾನನ ಮೂಷಿಕ ವಾಹನ ಗಜಾನನ ಮೂಷಿಕ ವಾಹನ ಗಜಾನನ ಮೋದಕ ಪ್ರಿಯಕರ ಗಜಾನನ ಶಿವನಂದನ ಪಾರ್ವತಿ ನಂದನ ಗಜಾನನ ಈಶ್ವರ.